ಎಳೆ ಬೀಳದೇ ಇದ್ದರೆ ಪಶುವೈದ್ಯರ ಸೂಕ್ತ ಸಲಹೆ ಪಡೆದು ಉಪಚಾರವನ್ನು ಮಾಡಿಸಿ ಗರ್ಭ ಧರಿಸಿದ 6 ತಿಂಗಳವರೆಗೂ 1.5 ರಿಂದ 2 ಕಿಲೋ ದಾನಿ ಮಿಶ್ರಣ, ನಂತರ ಕರು ಹಾಕುವವರೆಗೂ ಪ್ರತಿದಿನ 2 ರಿಂದ 3 ಕಿಲೋಗ್ರಾಂ ದಾನಿ ಮಿಶ್ರಣ ಕೊಡಬೇಕು. ಜಾನುವಾರುಗಳಿಗೆ ಪ್ರತಿನಿತ್ಯ ಹೊಟ್ಟೆ ತುಂಬುವಷ್ಟು ಒಳ್ಳೆಯ ಹಸಿರು ಮೇವು ಹಾಗೂ ಒಣಮೇವನ್ನು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೆ ಇದ್ದರೆ ರಸಮೇವು ಕೊಡಬೇಕು. ಇನ್ನು ಕೊನೆಯದಾಗಿ ಹೈನು ದನಗಳ ಮೇಲೆ ವಿಮೆ ಮಾಡಿಸ್ಬೇಕಂತೀರಾ? ಹೌದು ಸರ್, ಯಾಕೆಂದ್ರೆ ಜಾನುವಾರು ಬಹಳ 60,000 ರಿಂದ 80,000 ಬೆಳೆ ಬಾಳುವಂತ ಈ ಮಿಶ್ರ ತಳಿಗಳು ಇರ್ತವೆ. ಇವಕ್ಕೆ ನಾವು ಇನ್ಸೂರೆನ್ಸ್ ಮಾಡಿಸದೇ ಇದ್ರೆ ಅಕಸ್ಮಾತ್ ಏನೇ ತೊಂದರೆ ಆಗಿ ಸತ್ತರೆ ರೈತನಿಗೆ ತುಂಬಾ ನಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಸಾಧ್ಯವಾದಷ್ಟು ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದುಕೊಂಡು ನಾವು ದನಗಳನ್ನ ಖರೀದಿ ಮಾಡಿದ್ರೆ ಸೊ ಬ್ಯಾಂಕ್ನವರು ಅದಕ್ಕೆ ಕಂಪಲ್ಸರಿ ಇನ್ಸೂರೆನ್ಸ್ ಬೇಡ್ತಾರೆ. ಇನ್ಸೂರೆನ್ಸ್ ಮಾಡಿಸೋ ದೃಷ್ಟಿಯಿಂದ ಆದ್ರೂ ಸಾಲದ ಮುಖಾಂತರ ನಾವು ಹೈನು ದನಗಳನ್ನು ಖರೀದಿ ಮಾಡೋದು ಒಳ್ಳೇದು. ಒಳ್ಳೆಯದು. ಡಾಕ್ಟರ್ ಬಿ ಎಂ ಮುರುಗೋಡ ಅವರೇ, ತಾವು ಇಲ್ಲಿವರೆಗೆ ಹೈನು ದನಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೈನು ದನಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಬಿ ಎಂ ಮುರುಗೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಇನ್ನು ಮುಂದೆ ಹುಲ್ಲಟ್ಟಿಯ ವೀರೇಶ್ ಎಸ್ ಕಮ್ಮಾರ್ ಹಾಗೂ ಸಂಗಡಿಗರು ಹಾಡಿರುವ ಒಡವುಗಳು. ಶಾಂತಿ ಪಡಿಸಿ ಕಾಲು ಸುತ್ತನೆ ತೆಗೆದು ತೂಕದ ಬಸವದ ಪಡೆಗಿಟ್ಟಳು. ಹಸಿರು ಬಳೆಗಳನ್ನು ತೆಗೆದು ಒಂದು ಗುಂಜಿ ತೂಕದ ಬಸವದ ಪಡೆಗಿಟ್ಟಳು. ಏ ಸುಮ್ಮ ಮುತ್ತೈದೆಯಾಗಿ ಬಾಳುವ ಕಾಲಕ್ಕೆ ಕಡೆಯಲ್ಲಿ ಶೋಭಿಸುವುದು ಕುಂಕುಮದ ಬಟ್ಟು. ಆ ಕುಂಕುಮದ ಬಟ್ಟನ್ನು ತೆಗೆದು ಗುಂಜಿ ತೂಕದ ಬಸವದ ಪಡೆಗಿಟ್ಟಳು. ಬಸವನ ಪರಡಿಯು ನೆಲ ಬಿಟ್ಟು ಸ್ವಲ್ಪ ಮೇಲಕ್ಕೆದ್ದಿತು. ಉಳಿದಿರುವುದು ಒಂದೇ ಒಂದು ಗುರುಗಳ ಸಮ್ಮುಖದಲ್ಲಿ ಕಟ್ಟಿದಂತ ಮಂಗಲ ಸೂತ್ರ. ಬಿಚ್ಚಿ ಹಚ್ಚುತ್ತೇನೆಂದು ಹೇಗೆ ಬಿಚ್ಚಿ ಹಚ್ಚಲಿ? ಇರುವ ಕಾಲಕ್ಕೆ ಮಂಗಲ ಸೂತ್ರವನ್ನು ಕರಳಿಂದ ಬಿಚ್ಚುವ ಹಾಗಿಲ್ಲ. ಹೀಗೆಂದು ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ದಾರವನ್ನು ಬಂಧಿಸಿ ಅಂತಪ್ಪು ಪತಿದೇವರ ಕರಸ್ಥಳದಿಂದ ತನ್ನ ಕೊಳಗೆ ಕಟ್ಟಿಸಿಕೊಂಡು ಹೆಚ್ಚೆ ಹಚ್ಚುತ್ತಾಳೆ ಅತ್ಯಂತೊಡೆ. ಏ ಸುಂಬ ಸುಖವೆಂಬ ಬಂಗಾರವನ್ನು ಕಡೆಗಿರಿಸಿ ದುಃಖವೆಂಬ ಕರೆಮಣಿ ಎಂಬ ಕಂಠದೊಳಗಿರಿಸಿಕೊಂಡು ಅಂತಪ್ಪ ಗುಂಜೆ ತೂಕದ ಬಸವದ ಪರಡೆಗೆ ಮಂಗಲ ಸೂತ್ರವನ್ನು ಹಚ್ಚಿದ ಅಕ್ಷರಕ್ಕೆ ಅಂತಪ್ಪ ಗುಂಜಿ ತೂಕದ ಬಸವದ ಪಡೆ ಬುಡ ಮೇಲಾಯಿತು. ಏ ಶಂಬ ಈ ರೀತಿಯಾಗಿ ಬುಡ ಮೇಲಾದಂತ ಗುಂಜಿ ತೂಕದ ಬಸವನ್ನು ಕಂಡು ಆಗ ಕುಬೇರಿ ತನ್ನ ಎಲ್ಲ ಬಂಗಾರದ ಬಟ್ಟೆಯನ್ನು ಹೊರಗೆ ತೆಗೆದು ಭಾರತಾ ದೇವಿಗೆ ತೆಗೆದುಕೊಂಡು ಹೋಗುವಂತಗಳಾಗು ತಾಯಿ. ಹೋಗಿ ಜಗನ್ ಮಾತೆಯಾದ ಪಾರ್ವತಿಯ ದೇವಿಯು ಈ ಕುಬೇರನ ಕಟ್ಟಿದಂತ ಮಂಗಲ ಸೂತ್ರವನ್ನು ನಾನು ಬೈದರೆ ಕುಬೇರನನ್ನೇ ಎನ್ನ ಸಂಗಡ ಕರೆದುಕೊಳ್ಳುವುದಂತಾಗುವುದು. ಈಗಂದ ಮಂಗಲ ಸೂತ್ರವನ್ನು ತೆಗೆದು ಕುಬೇರ ನಗರದಿಂದ ಮೇವಿನಗರಿಗೆ ಕಟ್ಟಿಸಿ ಸುಖವಾಗಿರಿ ಎಂದು ಹೇಳಿ ಬಂಗಾರದ ಆಶೆ ಮಾಡಿದ್ದು ಸರ್ವತ ತಪ್ಪಾಯಿತೆಂದು ಅಲ್ಲಿ ನೆಲೆದಿರುವ ಅಕ್ಕ ತಂಗಿಯರಿಗೆ ಈ ತಾಳೆ ಮೈಮೆಯನ್ನು ಹೇಳ್ತಾಳೆ ಅದು ಎಂತೆಂದೋಡಿ ಹೇಳಿರಿ. ಎನ್ನ ಅಕ್ಕ ತಂಗಿಯರುಗಳಿರ ಭೂಲೋಕದಲ್ಲಿ ಹುಟ್ಟಿದಂತ ಎಲ್ಲ ಅಕ್ಕ ತಂಗಿಯರು ಮುತ್ತೈದರಾಗಿ ಬಾಳುವ ಕಾಲಕ್ಕೆ ತುಂಬ ಕೊರಳಲ್ಲಿರುವುದು ಮಂಗಲ ಸೂತ್ರ ಬಹಳ ಮಹತ್ವವಾಗಿರುವುದು. ಮಂಗಳ ಸೂತ್ರವಿರುವ ಕಾಲದಲ್ಲಿ ಮಂಗಳ ಕರಳಾಗಿ ಬೆಳಗಬೇಕೆಂದರೆ ಪತಿ ಹೇಳಿದ ವಾಕ್ಯವನ್ನು ಚಾಚು ತಪ್ಪದೆ ನಡೆದುಕೊಳ್ಳಬೇಕು. ಪತಿಯೇ ದೇವರನ್ನು ತಿಳಿದುಕೊಳ್ಳಬೇಕು. ಪತಿಯ ಆಜ್ಞೆಯ ಪರಮಾತ್ಮರ ಆಜ್ಞೆಯನ್ನು ತಿಳಿದುಕೊಳ್ಳಬೇಕು. ಈ ಮಂಗಲ ಸೂತ್ರವಿರುವ ಕಾಲದಲ್ಲಿ ಅಂತಪ್ಪ ಮುತ್ತೈದರನ್ನು ಆದ್ರಿಂದ ಕರೆದು ಮನ್ನಿಸಿ ಮಂಗಲ ಕಾರ್ಯದಲ್ಲಿ ಮುಂದಿಟ್ಟುಕೊಳ್ಳುವರು. ಮಂಗಲ ಸೂತ್ರವಿಲ್ಲದ ಕಾರಣ ಅರ್ಥಾತ್ ಪತಿದೇವರು ತೀರಿ ಹೋದ ಮೇಲೆ ಮಂಗಲ ಕಾರ್ಯಕ್ಕೆ ತುಚ್ಚೀಕರಿಸಿ ಅವಳನ್ನು ನೋಡಬಾರದ ದೃಷ್ಟಿಯಿಂದ ನೋಡಿ ಅಂತಪ್ಪ ಮಂಗಲ ಕಾರ್ಯವನ್ನು ದೂರವಿರಿಸುವರು. ಆದ ಕಾರಣಕ್ಕೋಸ್ಕರವಾಗಿ ಈ ಮಂಗಲ ಸೂತ್ರವೆಂಬುದು ಹೆಣ್ಣಿಗೆ ಬಲು ಶೋಭಿಸುವಂತ ವಸ್ತು. ಹೆಣ್ಣು ಕಟ್ಟಿರುವ ಕಾಲಕ್ಕೆ ತಾಳ್ಮೆಯಿಂದ ತಾಳಿಕೊಂಡು ಬಾಳಬೇಕೆಂಬ ಅರ್ಥಕ್ಕೋಸ್ಕರವಾಗಿ ಪದ್ಯಗಳು ಎಷ್ಟೇ ಎರಡು ಕಡುಗಳು ಬಂದರೂ ಸಹಿತ ಅವುಗಳನ್ನು ತಮ್ಮಿಂದ ತಾವೇ ಸರಿಪಡಿಸಿಕೊಂಡು ಈ ಪ್ರಪಂಚದಲ್ಲಿ ಜೀವನವನ್ನು ಸಾಗಿಸಬೇಕು. ಈಗೆಂದು ಜಗನ್ಮಾತೆ ಅಂತ ಭಾರತಾದೇವಿ ಎಲ್ಲ ಹೇಳುತ್ತಾ ಮಾಡಿದ ಸರ್ವದ ತಪ್ಪಾಯಿತು ದೇವ ಎಂದು ಬೇಡಿಕೊಳ್ಳುತ್ತಿರ. ಇದುವರೆಗೆ ಹುಲ್ಲಟ್ಟಿಯ ವೀರೇಶ್ ಎಸ್ ಕಮ್ಮಾರ್ ಹಾಗೂ ಸಂಗಡಿಗರಿಂದ ಒಡಪುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೃಷಿ ರಂಗ ಪ್ರಸಾರವಾಯಿತು.